ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರಕ್ಕೆ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೋರ್ ಪರ್ ದಿಯೆ ಲೇಕಿನ್ ಉನ್ನೆ ಮುವಾಜೆ ಕೆ ತೋರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರ ಈಕೆ ಕೇಳಿ ಬಾಳೆ ಬೆಳೆ ಕೃಷಿ ಅನುಭವ ಕುರಿತು ಶ್ರೀ ವಿಶ್ವನಾಥ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರು, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ರೈತ ಬಾಂಧವರು ತಮ್ಮದೇ ಆದಂಥ ಕೃಷಿಯ ಅನುಭವದ ಆಧಾರದ ಮೇರೆಗೆ ಇರುವಂಥ ನೀರಾವರಿ ಸೌಲಭ್ಯ, ಇರುವಂಥ ಜಮೀನನ್ನು ಆಧಾರದ ಮೇಲೆ ತಮ್ಮದೇ ಆದ ಶೈಲಿಯಲ್ಲಿ ಕೃಷಿ ಜೀವನವನ್ನು ರೂಪಿಸಿಕೊಂಡು ಕೃಷಿ ಕ್ಷೇತ್ರಕ್ಕೆ ಈ ದೇಶದ ಆಹಾರ ಉತ್ಪಾದನೆಯ ಕೊಡುಗೆಯಲ್ಲಿ ತಮ್ಮ ಪಾತ್ರವನ್ನು ಕೂಡ ನೀಡುತ್ತಾ ಬಂದಿರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಇಂಥ ಈ ಸಂದರ್ಭದಲ್ಲಿ ಹೊಸಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದ BM ವಿಶ್ವನಾಥ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. BM ವಿಶ್ವನಾಥ್ ಅವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ರಾಮಸಾಗರ ಸುತ್ತಮುತ್ತಲ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಬಾಳೆ ಬೆಳೆಗೆ ಯಾಕೆ ನಮ್ಮ ರೈತ ಬಾಂಧವರು ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತೀರಾ ವಿಶ್ವನಾಥ್ ಅವರೇ? ಸರ್, ಈಗ ನೀರಾವರಿ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಇರುವುದರಿಂದ ಬಾಳೆ ಬೆಳೆ ಹೆಚ್ಚಾಗಿ ಕಂಡುಬರುತ್ತೆ ಸರ್. ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಹೇಳ್ತಿರೋದು, ನಾನು 25-30 ವರ್ಷದ ಹಿಂದೆ ನಾನು ನಮ್ಮ ಹೊಲದಲ್ಲಿ, ಆದರೆ ನೀರಾವರಿ ಕಡಿಮೆ ಇತ್ತು, ನೀರು ಅಂದರೆ ಕೆರೆ ನೀರು ಇತ್ತು, ಆದರೆ ಕೆರೆ ನೀರು ಈಗ ಒಂದು 25 ವರ್ಷದ ಹಿಂದೆಗಳೇ ಬಂತು. ಹಿಂದೆ 30 ವರ್ಷದ ಹಿಂದ್ಗಡೆ ನಾವು ಕೃಷಿ ಏನಂದರೆ ಹೊಲದಲ್ಲಿ ಬೆಳೀತಿದ್ವಿ. ಮೊದಲು ಮಾಗಣೆ ಇರಲಿಲ್ಲ, ಬಾಳೆ ತೋಟ ಇರಲಿಲ್ಲ, ಭತ್ತ ಇರಲಿಲ್ಲ. ಹೊಲದಲ್ಲಿ ತೊಗರಿ ಬೇಳೆ, ಜೋಳ, ಮುಸಿನ ಜೋಳ, ತೊಗರಿ ಅವೆಲ್ಲ ಬೆಳೀತಿದ್ವಿ. ಮತ್ತು ಬರ್ತಾ ಬರ್ತಾ ಕೆರೆ ನೀರಾವರಿ ಆಯಿತು. ನೀರಾವರಿಯಿಂದ ನಮ್ಮ ಭತ್ತ ಬೆಳೆಯೋದಕ್ಕೆ ಶುರು ಮಾಡಿದ್ವಿ. ಭತ್ತ ಶುರುವುದರಿಂದ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಿಂದ ನೀರಾವರಿ ಬಂತು, ಅದಕ್ಕೆ ಬಾಳೆ ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಇಲ್ಲಿ ಸುತ್ತಮುತ್ತ ಇರುವುದೆಲ್ಲ ನೀರಾವರಿ ಇರೋದರಿಂದ ಅತಿ ಹೆಚ್ಚಾಗಿ ಇರೋದು ಬಾಳೆ ಬೆಳೆ. ಹೆಚ್ಚಾಗಿ ನಮ್ಮ ಈ ರಾಮಸಾಗರ ಸುತ್ತಮುತ್ತಲ ಪ್ರದೇಶದಲ್ಲಿ ಅಥವಾ ಈ ಹೊಸಪೇಟೆಯ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದ ನೀರಾವರಿಯಲ್ಲಿ ಭತ್ತಕ್ಕೆ ಪ್ರಮುಖ ಆದ್ಯತೆಯನ್ನು ನೀಡಿರುವಂಥ ನಮ್ಮ ರೈತ ಬಾಂಧವರು ಹೆಚ್ಚಾಗಿ ಯಾವ ತಳಿಯ ಒಂದು ಈ ಬಾಳೆ ಬೆಳೆಯನ್ನು ನಾಟಿ ಮಾಡ್ತಾ ಇದ್ದಾರಂತೆ? ಈ ಸುಗಂಧಿ ಬಾಳೆ ಅಂತ ಹೆಚ್ಚಾಗಿ ಕಂಡುಬರುತ್ತೆ ಸರ್ ನಮ್ಮ ಕಡೆಯೆಲ್ಲ. ಯಾಕೆ ಈ ಸುಗಂಧಿ ಬಾಳೆ ಹೆಚ್ಚು ಕಂಡುಬರುತ್ತೆ ಅಂತಂದರೆ, ಇದು ವರ್ಷದ ಬೆಳೆ, ಒಂದು ವಾಣಿಜ್ಯ ಬೆಳೆಯಾಗಿ ಅತಿ ಹೆಚ್ಚಾಗಿ ಮಾರಾಟ ಆಗುತ್ತದೆ. ಆಮೇಲೆ ಈ ಇತ್ತೀಚಿನ ದಿನಗಳಲ್ಲಿ ಈಗ ಯಾಲಕ್ಕಿ ಬಾಳೆ ಅಂತೂ ಜಾಸ್ತಿ ಆಗಿದೆ ಸರ್. ಈಗ 300 ಎಕರೆಯಲ್ಲಿ 350 ಎಕರೆ ಯಾಲಕ್ಕಿ ಬಾಳೆ ಬೆಳೀತಿದ್ದಾರೆ ಸರ್ ಈಗ. ಆಮೇಲೆ ಈ ಸುಗಂಧಿ ಬಾಳೆ ಸ್ವಲ್ಪ ಕಡಿಮೆ ಆಗಿದೆ, ಯಾಲಕ್ಕಿ ಬಾಳೆಗೆ ಹೆಚ್ಚು ಒತ್ತು ಕೊಟ್ಟು ರೈತರು ಬೆಳೀತಿದ್ದಾರೆ ಸರ್. ಏನು ಕಾರಣ ಇರ್ಬೋದು ದಿಢೀರ್ನಂತೇಳಿ ಸಾಂಪ್ರದಾಯಿಕವಾಗಿ ಭಾಳಷ್ಟು ಹಿಂದಿನ ಕಾಲದಿಂದಲೇ ಈ ಸುಗಂಧಿ ಬಾಳೆ ತಳಿಯ ಬೆಳೆಯನ್ನು ಬೆಳೀತಾ ಬಂದಿದ್ರು, ಆದರೆ ದಿಢೀರ್ನಂತೆ ಈ ಏಲಕ್ಕಿ ತಳಿಯ ಬಾಳೆ ಕಡೆಗೆ ತಿರುಗಿ ನೋಡ್ಲಿಕ್ಕೆ ಏನು ಕಾರಣ ಇರ್ಬೋದು ಅಂತೀರಿ? ಕಾರಣ ಏನಂದರೆ ಸರ್, ಇದು ಒಂದು ಕೆಜಿಗೆ 30 ರೂಪಾಯಿ ಅಂತ ಕೆಜಿ ಲೆಕ್ಕ ಕೊಡ್ತಾರೆ ಸರ್. ಈಗ ಸುಗಂಧಿ ಬಾಳೆಗೆ ಬೆಲೆನೇ ಇಲ್ಲ, ಅದಕ್ಕೆ 10 ರೂಪಾಯಿ 20 ರೂಪಾಯಿ ಈ ಬೆಲೆ ಕಟ್ತಾರೆ, ಒಂದು ಗೊನೆ ಲೆಕ್ಕ 20 ರೂಪಾಯಿ 30 ರೂಪಾಯಿ ಕಟ್ತಾರೆ. ಆದರೆ ಇದು ಯಾಲಕ್ಕಿ ಬಾಳೆಗೆ ಗೊನೆಗೆ ಲೆಕ್ಕ ಇಲ್ಲ, ಆದರೆ ಕೆಜಿ ಕಟ್ಟಲೆ 30 ರೂಪಾಯಿ ಕೆಜಿ ಅಂತ ಕೊಡ್ತಾರೆ, 30, 35, 40 ಈ ರೀತಿ ರೇಟ್ ಇರ್ತದೆ. ಹಾಗಾಗಿ ಒಂದು ವರ್ಷ ಬೆಳೆ ಆದರೂ ಚಿಂತಿಲ್ಲ, ಅದಕ್ಕೆ 2-3 ಲಕ್ಷ ರೂಪಾಯಿ ಒಂದು ಎಕರೆಗೆ ತೊಗೊಳ್ತಾರೆ ರೈತರು. ಹಾಗಾಗಿ ಅದಕ್ಕೆ ಮೊರೆ ಹೋಗಿದ್ದಾರೆ ಯಾಲಕ್ಕಿ ಬಾಳೆಗೆ. ವಿಶ್ವನಾಥ್ ಅವರು, ಇನ್ನು ತಮ್ಮ ವಿಚಾರಕ್ಕೆ ಬರೋದಾದರೆ, ಎಷ್ಟು ವರ್ಷಗಳಿಂದ ಈ ಬಾಳೆ ತೋಟದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ, ಮತ್ತು ಆರಂಭದಲ್ಲಿ ಹೇಗೆ ಈ ಬಾಳೆ ತೋಟದ ನಿರ್ವಹಣೆಯನ್ನು ಮಾಡಬೇಕನ್ನುವಂಥ ಮನಸ್ಸು ಬಂದಿತ್ತಾದರೂ ಹೇಗೆ ಅಂತ? ಸರ್, ಬಾಳೆ ತೋಟ ನಿರ್ವಹಣೆ ಅಂದರೆ ನಾನು 25 ವರ್ಷದ ನಮ್ಮ ಚಿಕ್ಕಪ್ಪ ಕಡೆಯಿಂದ ನಾವು ಕಲ್ತಿದ್ದೆ ಸರ್. ನಾನು ಸ್ವಂತ ಕಲ್ತಿಲ್ಲ, ನಮ್ಮ ಚಿಕ್ಕಪ್ಪನವರೇ ನನಗೆ ಮಾರ್ಗದರ್ಶಿ ಕಡೆಯಿಂದ ನಾನು ಕಲಿತೆ. ಬಾಳೆ ಬೆಳೆಯೋದು ಹೆಂಗೆ, ಯಾವ ರೀತಿ ನಾಟಿ ಮಾಡಿದರೆ ಯಾವ ರೀತಿ ಬೆಳೆ ಬೆಳೆಯುತ್ತದೆ, ಯಾವ ಗೊಬ್ಬರ ಕೊಡಬೇಕು, ರಾಸಾಯನಿಕ ಬದಲು ಇದ್ದಿಲ್ಲ ಸರ್. ಈ ಒಂದು 20 ವರ್ಷದಿಂದ ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಆಯಿತು. ಆದರೆ ನಾನು ತಿಳುವರಿಕೆ ಬಂದಾಗಲಿದ್ದ ನಾನು ರಾಸಾಯನಿಕ ಕಡಿಮೆ ಮಾಡಿ ಸಾವಯವ ಕೃಷಿಯನ್ನು ಬೆಳೀತಿದ್ದೀನಿ ಸರ್. ಈಗ ಸಾವಯವ ಕೃಷಿ ಅಂದರೆ ಸರ್, ಇತ್ತೀಚೆಗೆ ಸಾವಯವ ಅಂತಾರೆ, ನಾವು ಎಡ್ಡೆ ಗೊಬ್ಬರ ಅಂತ ಹೇಳ್ತೀವಿ. ಆದರೆ ಈಗ ಇಂಗ್ಲೀಷ್ ಈ ರೀತಿ ಕಲ್ತದಾಗ ಸಾವಯವ ಕೃಷಿ ಮಾಡಬೇಕು, ಅದಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ಸರ್. ನಮ್ಮದು ಎತ್ತುಗಳು ಕಡಿಕೊಂಡಿದ್ವಿ ಸರ್, ಅದರಿಂದ ಬಂದಂಥ ತೆಗಡಿ ಗೊಬ್ಬರ ಹೆಚ್ಚಾಗಿ ಒಂದು 20-30 ಟನ್ ಎಕರೆಗೆ 1 ವರ್ಷಕ್ಕೆ ಕೊಡ್ತೀವಿ ಸರ್. ಅದರಿಂದ ಈಚೆಗೆ ಮತ್ತೆ ರಾಸಾಯನಿಕ ಗೊಬ್ಬರ ಕೊಡಬೇಕು ಸರ್, ಅದು ಅತಿ ಹೇರಳವಾಗಿ ನಾವು ಕೊಡೋದಿಲ್ಲ ಸರ್. ಈ ಆರಂಭಿಕವಾಗಿ ಈ ಬಾಳೆ ಬೆಳೆಯನ್ನು ನಾಟಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ತಳಿಯ ಆಯ್ಕೆಯನ್ನು ಹೇಗೆ ಮಾಡ್ಕೊಳ್ತೀರಿ, ಮತ್ತು ತಳಿಯ ಆಯ್ಕೆ ಮಾಡ್ಕೊಂಡಾದ ನಂತರ ಈ ಗುಣಿಗಳು ಬೇಕಾಗ್ತವೆ ನಾಟಿ ಮಾಡೋಕ್ಕೆ, ಅವುಗಳನ್ನು ಎಲ್ಲಿಂದ ತಂದುಕೊಳ್ತೀರಿ ಹೇಗಂತ? 5-6 ವರ್ಷದಿಂದ ಬೆಳೆದಂಥ ಬಾಳೆ ಬೆಳೆದಿರ್ತಾರೆ ಸರ್, ಅವ್ರ ಪಕ್ಕದಲ್ಲಿ ತೋಟದಲ್ಲಾಗಲಿ ಬೇರೆ ತೋಟದಲ್ಲೇ ಆಗಲಿ ಅದಕ್ಕೆ ಚೆನ್ನಾಗಿರುವಂಥ ಗಡ್ಡೆಗಳನ್ನು ಆರಿಸ್ಕೊಂಡು ಬರ್ತೀವಿ ಸರ್. ಕಿತ್ತುವಾಗ ಬೇರೆ ಸಮೇತ ಇರಬೇಕು ಒಂದು, ಆಮೇಲೆ ಗಡ್ಡೆ ಒಡೆದಿರಬಾರ್ದು, ಅದು ಚೆನ್ನಾಗಿರೋಂಥ ದಪ್ಪ ದಪ್ಪ ಗಡ್ಡೆಗಳನ್ನು ತಗೊಂಬಂದು ನಾವು ನಾಟಿ ಮಾಡೋದಕ್ಕೆ ಸೂಕ್ತ ಆಗುತ್ತೆ ಸರ್. ಈ ನಾಟಿ ಕ್ರಮ ಹೇಗೆ ಸಾಲಿಂದ ಸಾಲಿಗೆ ಹೇಗೆ ಇದು ಮಾಡ್ತೀರಿ, ಮತ್ತು ಅಂತರ ಹೇಗೆ ಕಾಪಾಡ್ತೀರ ಸರ್? ಮೊದಲಿಗೆ ನಾಟಿ ಮಾಡೋದಕ್ಕೆ ಕ್ರಮ ಏನಂತಂದರೆ 5x6 ಅಡಿ ಅಂತರದಲ್ಲಿ ನಾವು ಬೆಳಿತೀವಿ ಸರ್. ಈಗ 6x7 ಅಡಿ ಅಂತರದಲ್ಲಿ ಬೆಳೆದರೆ ಚೆನ್ನಾಗಿ ಫಸಲು ಬರುತ್ತೆ ಸರ್, ಗೊನೆಗಳು ಸಹ ಹೆಚ್ಚು ತೂಕ ಸಹ ಬರ್ತದೆ, ಒಳ್ಳೆಯ ಗಾಳಿ ಬೆಳಕು ಸಹ ಇದ್ದಂತೆಲ್ಲ ಬಾಳೆ ಬೆಳೆ ಚೆನ್ನಾಗಿ ಬರುತ್ತೆ. ಇನ್ನು ಈ ನಾಟಿ ಮಾಡಿ ಆದ ನಂತರ ಇನ್ನು ಸಂಪೂರ್ಣವಾಗಿ ಗಿಡದ ನಿಯಂತ್ರಣ ಅಂದರೆ ಗಿಡದ ಆರೈಕೆಯನ್ನು ಹೇಗೆ ಮಾಡ್ತೀರಿ, ಮತ್ತು ಈ ಬಾಳೆ ಗೊನೆ ಬಿಡುವಂಥ ಸಂದರ್ಭದಲ್ಲಿ ಹೇಗೆ ಬೇರೆ ಬೇರೆ ರೋಗಗಳು ಅಥವಾ ಕೀಟಗಳಿಂದ ಈ ಬಾಳೆ ಸಸಿಯನ್ನು ಸಂರಕ್ಷಣೆ ಮಾಡ್ತೀರಿ? ಈ ಬಾಳೆ ಬೆಳೆ ಬರ್ತದೆ ಅಂದಾಗ ಫಸ್ಟಿಗೆ ಗಡ್ಡೆ ಇಟ್ಟಾಗೆ ಒಂದು 40 ದಿನದಲ್ಲಿ ಬೆಳೆ ಬರ್ತದೆ ಸರ್, ಚಿಗುರು ಹೊಡಿತಿದ್ದ 2-3 ಎಲೆ ಬರ್ತದೆ. ಹಾಗಾಗಿ ನಾವು ನೋಡ್ತಾ ಇರ್ಬೇಕು ಸರ್, ಚಿಗುರು ಬಂದಾಗ ಸುಳಿ ಹುಳು ಬಾಳು ಹುಳು ಉಳಿತಾವೆ ಸರ್, ಅದಕ್ಕೆ ಮತ್ತಿಂಥ ಹುಳು ಬರುತ್ತೆ, ಅದು ಕಡದಾಗ ಒಂದು ಎಲೆ ತೂತು ಬಿದ್ದಾಗ ನಾವು ಜಾಗ್ರತೆ ವಹಿಸಬೇಕು ಸರ್. ಅದು ನಮ್ಮ ತಂತ್ರಜ್ಞಾನ ಕಡೆಯಿಂದ ಔಷಧ ತೊಗೊಂಬಂದು ಹೊಡಿತೀವಿ ಸರ್, ಅದು ಒಂದು 6 ತಿಂಗಳವರೆಗೆ ರೋಗ ಬರುತ್ತೆ ಸರ್. ಆಮೇಲೆ ಮತ್ತೆ ಕಡಿಮೆ ಆಗ್ತದೆ, ಕಡಿಮೆ ಅಂತ ಎಲೆ ಬಲತಂಗೆಲ್ಲ ಹುಳುಗಳು ಕಾಟ ಕಡಿಮೆ ಆಗ್ಬಿಡುತ್ತೆ ಸರ್. ಸಾಮಾನ್ಯವಾಗಿ ನಾಟಿ ಮಾಡಿದಿಂದ ದಿನದಿಂದ ಎಷ್ಟು ದಿನ ಆದ ನಂತರ ಹೂಗಳು ಬಿಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಬಾಳೆ ಸಸಿ, ಮತ್ತು ಈ ಕಾಯಿ ಗೊನೆಯನ್ನು ಬಿಡಲಿಕ್ಕೆ ಎಷ್ಟು ದಿನಗಳ ಅಂತರದಲ್ಲಿ ಆರಂಭ ಮಾಡುತ್ತಂತೆ? ಈ ಬಾಳೆ ಹೂ ಬಿಡಬೇಕಂತಂದರೆ 9 ತಿಂಗಳು ಬೇಕಾಗ್ತದೆ ಸರ್. ಈಗ 9 ತಿಂಗಳಲ್ಲಿ ಮೋತಿ ಬರುತ್ತದೆ, ಮೋತಿ ಬಂದ ಮೇಲೆ ಅದು 3 ತಿಂಗಳು ಬೇಕು ಸರ್. ಒಂದು ಗೊನೆ ಮೇಲೆ ಬರಬೇಕಂದ್ರೆ ನಾವು ಕಟಾವು ಮಾಡಬೇಕಂದ್ರೆ 3 ತಿಂಗಳು ಬೇಕಾಗುತ್ತೆ. ಆ 3 ತಿಂಗಳು ಕಟಾವಾಗಿನಲ್ಲಿ ನಾವು ಚೆನ್ನಾಗಿ ಫಸಲು ಗೊನೆ ಬಲ್ತಿರ್ಬೇಕು ಸರ್, ದುಂಡನಾಗಿ ಮಿಂಚ್ತಿರ್ಬೇಕು, ಆಗ ಮಾತ್ರ ನಾವು ಕಟಾವಿಗೆ ಬರುತ್ತೆ ಸೂಕ್ತ. ಈ ಕಟಾವು ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಹಳಷ್ಟು ಕಷ್ಟದಾಯಕವಾದಂಥ ಕೆಲಸ, ಯಾಕೆಂದರೆ ಸಂಪೂರ್ಣವಾಗಿ ಅಕ್ಕಪಕ್ಕದಲ್ಲಿ ಅಂದರೆ ನೀರು ಹರಿಸುವಕ್ಕಾಗಿ ನೀರಾವರಿ ವ್ಯವಸ್ಥೆ ಇರ್ತದೆ, ಮತ್ತು ಭೂಮಿ ಬಹಳಷ್ಟು ಮೃದುವಾಗಿರ್ತದೆ. ಈ ಕಟಾವು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಇದ್ದರೆ ಗೊನೆಯ ಭಾರಕ್ಕೆ ಸಸಿನೇ ಬಾಗುವಂಥ ಒಂದು ಪ್ರಸಂಗ ಕೂಡ ಎದುರಾಗ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಕಟಾವಿನ ವ್ಯವಸ್ಥೆನ ಹೇಗೆ ಸಮರ್ಪಕವಾಗಿ ಮತ್ತು ಅಷ್ಟೇ ಜಾಗರೂಕತೆಯಿಂದ ನಿರ್ವಹಿಸ್ತೀರಿ? ಕಟಾವಿನ ನಂತರ ನಾವು ನೀರು ಮಾಡೋದಿಲ್ಲ ಸರ್. ಆ ನೀರು ಮಾಡಿದಾಗ ಏನಾಗುತ್ತೆ ಅಂದರೆ ಬಾಳೆ ಗೊನೆಗೆ ಸಹ ಪೆಟ್ಟಾಗುತ್ತೆ ಒಂದು, ಆಮೇಲೆ ಕೆಸರಿಲ್ಲದ ಆದಮೇಲೆ ಮಾರಾಟ ಮಾಡೋಕೆ ಹೋದಾಗೆ ಗೊನೆ ಯಾರು ತಗೊಳ್ಳೋದಿಲ್ಲ ಸರ್ ಅದು. ಆಮೇಲೆ ನಾವು ಒಂದು 15 ದಿನವರೆಲ್ಲ ನೀರು ಮಾಡೋದೇ ಬಿಟ್ಬಿಡ್ತೀವಿ ಸರ್. ಗೊನೆ ಕಟಾವು ಬಂದ ತಂದಾಗ 15 ದಿನವರೆಗೂ ನೀರು ಮಾಡೋದಿಲ್ಲ. ಆಮೇಲೆ ಕಟಾವು ಮಾಡುವಾಗ ಪಕ್ಕದಲ್ಲಿ ಕಸಿ ಬರ್ತದೆ, ಆ ಕಸಿ ನೋಡಿಕೊಂಡು ನಾವು ಗೊನೆ ಕೊಯ್ಯಲಿಕ್ಕೆ ಪ್ರಾರಂಭ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ಈ ಸಸಿಯನ್ನು ನಾಟಿ ಮಾಡಿ ಆದ ನಂತರದಲ್ಲಿ ಎಷ್ಟು ದಿನಗಳಿಗೊಮ್ಮೆ ಈ ಬಾಳೆ ತೋಟಕ್ಕೆ ನೀರನ್ನು ಹಾಯಿಸ್ಬೇಕಂತೀರಿ, ಮತ್ತು ಬೇರೆ ಬೇರೆ ಈ ಉಪ ಗೊಬ್ಬರವನ್ನು ನಾಟಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಚಕಡಿ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಮನೆಯಿಂದ ಹೇರಿರ್ತಾರೆ ಅಂತ ಹೇಳಿದ್ರಿ, ಆದರೆ ನಂತರದಲ್ಲಿ ಮತ್ತೆ ಹೆಚ್ಚುವರಿಯಾಗಿ ಯಾವ್ಯಾವ ರೀತಿಯ ಗೊಬ್ಬರದ ಪೂರೈಕೆಯನ್ನು ಮಾಡ್ತೀರಿ? ಈಗ ನಾವು 6 ತಿಂಗಳಲ್ಲಿ ನಾವು ನಾಟಿ ಮಾಡಿ ಬಂದರೆ ಸರ್, ಸಸಿ ನಾಟಿ ಮಾಡಿ ಬಂತಂದಾಗೆ ಅದಕ್ಕಿಂತ ಮುಂಚೆ 1 ತಿಂಗಳ ಮುಂಚೆ ನಾವು ಸಾವಯವ ಕೃಷಿಯದ್ದು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಿ ಸರ್, 20 ಟನ್ ಹಾಕಿರ್ತೀವಿ. ಆ ಕೊಟ್ಟಿಗೆ ಗೊಬ್ಬರದಿಂದಲೇ ಮೂಲಕ 3-4 ತಿಂಗಳವರೆಗೂ ನಮ್ಮ ಕಸಿ ಬರುತ್ತೆ ಸರ್. ಇದು ಯಾವುದು ಬಾಳೆ ಬೆಳೀತದೆ ಸರ್. 6 ತಿಂಗಳಲ್ಲಿ ನಾವು ರಾಸಾಯನಿಕ ಗೊಬ್ಬರ 1-2 ಚಲ 3 ಚಲ ಎಕರೆಗೆ ಕೊಡ್ತೀವಿ ಸರ್. ಇಷ್ಟೆಲ್ಲ ಆದ ನಂತರ ಒಂದು ಸರಾಸರಿ ಒಂದು ಗಿಡಕ್ಕೆ ಎಷ್ಟು ದಿನದ ನಂತರದಲ್ಲಿ ಎಷ್ಟು ತೂಕದ ಗೊನೆ ಅಥವಾ ಎಷ್ಟು ಸಂಖ್ಯೆ ಗಾತ್ರದ ಹಣ್ಣನ್ನು ನಿರೀಕ್ಷೆ ಮಾಡ್ಬೋದು ಅಂತೀರಿ ಒಂದು ಸದೃಢವಾದ ಬಾಳೆ ಸಸಿಯಿಂದ? ಸರಿಯಾಗಿ 1 ವರ್ಷಕ್ಕೆ ಒಂದು ಬಾಳೆ ತೆಗಿಬೇಕಂತಂದರೆ ಸರಿಯಾಗಿ ಬೆಳತ್ತೆ ಅಂದರೆ 20-25 ಕೆಜಿವರೆಗೂ ತೂಕ ಬರುತ್ತೆ ಸರ್. 20-25 ಕೆಜಿವರೆಗೂ ನಮ್ಮ ತೂಕ ಒಂದು ಗೊನೆಗೆ ತೂಕ ಬರುತ್ತೆ. ಅದು ಸರಿಯಾಗಿ ಬೆಳೆಯಲಿಲ್ಲ ಅಂತಂದರೆ 5-10 ಕೆಜಿ ಈ ರೀತಿ ಬರುತ್ತೆ ಸರ್. ಅದು ಇನ್ನು ಈ ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂಥ ಪ್ರಸಂಗ, ಮತ್ತು ಅಲ್ಲಿ ವಿಶೇಷವಾಗಿ ಈ ಸಾರಿಗೆ ವ್ಯವಸ್ಥೆ ಕೂಡ ಭಾಳ ಮುಖ್ಯವಾಗಿರ್ತದೆ, ಅದನ್ನು ಹೇಗೆ ನಿಭಾಯಿಸ್ತೀರಿ? ಸಾರಿಗೆ ವ್ಯವಸ್ಥೆ ನೋಡಿಕೊಂಡು ನಾವು ಏನು ಮಾಡಿದ್ವಿ ಸರ್, ಈಗ ಒಪ್ಪಂದ ಕೊಟ್ಬಿಟ್ಟಿವಿ ಸರ್, ರೈತರನ್ನೇ ತೊಗೊಳ್ತಾರೆ ಸರ್ ಒಪ್ಪಂದ. ಒಪ್ಪಂದದ ಕೊಟ್ಟು ನಾವು ಯಾಕಂದರೆ ಈಗ ಹೋಗೋಬರೋ ಟ್ರಾನ್ಸ್ಫೋರ್ಟ್ ಗದ್ದೆಯಿಂದ ಊರಲ್ಲಿ ತರಬೇಕಂದ್ರೆ ಅದಕ್ಕೆ 200 ರೂಪಾಯಿ ಕೊಡಬೇಕಾಗತ್ತೆ, ಈಗ ಮತ್ತೆ ಊರಲ್ಲಿಂದ ಹುಡುದು ಹೊಸಪೇಟೆ ಮಾರ್ಕೆಟಿಗೆ ತರಬೇಕಂದ್ರೆ ಅದಕ್ಕೆ 400-500 ರೂಪಾಯಿ ಕೇಳ್ತಾರೆ. ಒಟ್ಟು 1,000 ರೂಪಾಯಿ ಒಂದು ತೋಟದಿಂದ ಗೊನೆ ತಗೊಂಡೋಗಿ APMC ಮಾರ್ಕೆಟ್ಗೆ ಹೋಗಿದ್ದಪ್ಪ ಅಂದರೆ 1,000 ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚನ್ನು ನಾವು ನಿವಾರಿಸಬೇಕಂತಂದರೆ ಅಲ್ಲಿ ಮಧ್ಯವರ್ತಿಗಳು ಇರ್ತಾರೆ ಸರ್, ಅವರಿಗೆ ನಾವು ಒಪ್ಪಂದ ಕೊಟ್ಬಿಟ್ಟಿರ್ತೀವಿ ಸರ್. ಎಕರೆಗೆ ಇಷ್ಟು ಅಂತ 1 ಎಕರೆಗೆ ನಾವು ಮೊನ್ನೆ ಮಾರಾಟ ಮಾಡಿದ್ದು 1 ಎಕರೆಗೆ 120,000 ರೂಪಾಯಿ ಎಕರೆಗೆ ಕೊಟ್ಟಿದ್ದು ಸರ್. ವಿಶ್ವನಾಥ್ ಅವರು ತಾವು ಹೇಳಿದ್ದೇನು ನಿಜ, ಆದರೆ ಎಲ್ಲ ಒಂದು ಕಡೆ ಮಧ್ಯವರ್ತಿಗಳ ಹಾವಳಿಗೆ ನಮ್ಮ ರೈತ ಬಂದವರು ಸಿಲುಕಿ ಅಥವಾ ಪೇಟೆಯಲ್ಲಿ ಇರುವಂಥ ಮಾರುಕಟ್ಟೆ ಧಾರಣೆಯೇ ಬೇರೆ ಇರ್ತದೆ, ಅಥವಾ ನಿಮ್ಮ ಗ್ರಾಮದಲ್ಲಿ ಅಥವಾ ಮಧ್ಯವರ್ತಿಗಳು ನಿಗದಿಪಡಿಸುವಂಥ ಧಾರಣೆಗೆ ನೀವು ಕೊಡಬೇಕಾಗತ್ತೆ. ಎಲ್ಲ ಒಂದು ಕಡೆ ಪೇಟೆಯ ನೈಜ ಧಾರಣೆ ಮತ್ತು ನಮ್ಮ ಹಳ್ಳಿಯಲ್ಲಿ ದಲ್ಲಾಳಿಗಳು ಖರೀದಿ ಮಾಡುವಂಥ ಧಾರಣೆಗೆ ವ್ಯತ್ಯಾಸ ಆಗಿ ನಮ್ಮ ರೈತ ಬಾಂಧವರಿಗೆ ನಷ್ಟ ಉಂಟಾಗೋದಿಲ್ವೇ? ಅದು APMC ಮಾರ್ಕೆಟಿಗೆ ಹೋಗಿದ್ದಪ್ಪ ರೈತರಿಗೆ ಒಂದು ರೀತಿ ಮಾಡ್ತಾರೆ ಸರ್, ಮಾರ್ಕೆಟ್ ತಗೊಳ್ಳೋರಿಗೆ ಒಂದು ರೀತಿ ಮಾಡ್ತಾರೆ ಸರ್ APMCಯಲ್ಲಿ. ಹಾಗಾಗಿ ರೈತರು ನಾವೇನು ಮಾಡ್ಬಿಡ್ತೀವಿ ಸರ್, ಈಗ ಅಲ್ಲಿ ಮೋಸ ಹೋಗುತ್ತೀವಿ ಅಂತೇಳಿ ಅಲ್ಲೇ ಒಪ್ಪಂದ ಕೊಟ್ಬಿಡ್ತೀವಿ ಸರ್. ಒಪ್ಪಂದ ಅಂದರೆ ನಮ್ಮ ಊರಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗೆ ನೇರವಾಗಿ ನಾವು ಇಷ್ಟು ರೊಕ್ಕ ಕೊಡ್ಬೇಕಂತ ಮೂರು ಕಂತು ಕೊಡ್ತಾರೆ ಸರ್. ಜನವರಿ ಫೆಬ್ರವರಿ ಮಾರ್ಚ್ ಅಂತ ಮೂರು ತಿಂಗಳಲ್ಲಿ ಕಂತು ಕೊಡ್ತಾರೆ ಸರ್. ಇಷ್ಟು 100,000 ಅಂತಂದರೆ 100,000 ಒಂದು ಸರಿ 50,000 ಕೊಡ್ತಾರೆ, ಒಂದು ಸರಿ 75,000, ಒಂದು ಸರಿ ಇನ್ನೂ 25,000 ಕೊಡ್ತಾರೆ, ಲಾಸ್ಟಿಗೆ ಒಂದು 25,000. ಈ ರೀತಿ ಮೂರು ಹಂತಗಳಲ್ಲಿ ನಮಗೆ ಹಣ ಮುಟ್ತದೆ. ಅದೇ APMCಯಲ್ಲಿ ನಾವು ಓದ್ತಾದರೆ ಮಾರ್ಕೆಟ್ನಲ್ಲಿ ಒಂದು 100 ಗೊನೆ ಒಯ್ದೀವಿ ಅಂದರೆ ಅಲ್ಲಿ ಮೂರು ಹಂತದಲ್ಲಿ ಥರ ಮಾಡ್ತಾರೆ. ಮೂರು ಹಂತ ಅಂದರೆ ಒಂದು ಮೀಡಿಯಂ ಸೈಜು, ಒಂದು ದೊಡ್ಡ ಸೈಜು, ಒಂದು ಸಣ್ಣ ಸೈಜು ಅಂತ ಮಾಡಿಬಿಡ್ತಾರೆ. ಇಲ್ಲೇ ಇವ್ರು ಯಾರಿಗೆ ಒಪ್ಪಂದ ಕೊಟ್ಟಲ್ಲಿ ಆಗಿರಲ್ಲ ಸರ್, ಅವ್ರು ಗೊನೆ ಕಟ್ಕೊಂಡು ತಮ್ಮ ಕಡೆಗೆ ಬಿಟ್ಬಿಡ್ತೀವಿ ಸರ್. ಅದೇ ಅಂದರೆ ನಾವು ತೋಟದಿಂದ ಹೊರಗಡೆ ಒತ್ತಿ ಇಡೋದೊಂದೇ, ತಂದಿಟ್ಟು ಇಟ್ಬಿಟ್ರೆ ಅವರೇ ಬಾಡಿಗೆ, ಅವರದೇ ಕಟಾವು ಮಾಡ್ಕೊಂಡು ಅವರೇ ತಗೊಂಡೋಗ್ಬಿಡ್ತಾರೆ. ಹಾಗಾಗಿ ನಮಗೆ ಉಳಿತಾಯ ಆಗುತ್ತೆ ಸರ್. ವಿಶ್ವನಾಥ್ ಅವರೇ, ಸಾಮಾನ್ಯವಾಗಿ ಒಂದು ವಾರ್ಷಿಕ ಬೆಳೆಗೆ ಸರಾಸರಿಯಾಗಿ ಒಂದು ಫಸಲನ್ನು ಪಡಿಬೇಕಾದ್ರೆ ಎಷ್ಟು ಖರ್ಚು ವೆಚ್ಚ ತಗಲುತ್ತಂತೀರಿ? ಮೊದಲನೇ ಬೆಳೆ ಖರ್ಚು ಅಂದರೆ 60,000 ರೂಪಾಯಿ ಬರುತ್ತೆ ಸರ್ ಫಸ್ಟಿಗೆ ಬಾಳೆ ಬೆಳೆ ಖರ್ಚು ಅಂದರೆ. ಅದರಲ್ಲಿ 120,000 ರೂಪಾಯಿ ನಾವು ಕೊಟ್ಟಿವಿ ಅಂತಂದರೆ ಇನ್ನು 70,000 ರೂಪಾಯಿ ಉಳಿತು ಸರ್. 70,000 ರೂಪಾಯಿದಲ್ಲಿ ಔಷಧ ಯೂಸಿದೆ ಎಲ್ಲ ತೊಗೊಂಬಂದು ಆಮೇಲೆ ಇದೆಲ್ಲ ಖರ್ಚು ಅಂತಂದರೆ ಒಂದು 60,000 ರೂಪಾಯಿ ಅಂತೂ ಮಿನಿಮಮ್ 60,000 ರೂಪಾಯಿ ಖರ್ಚು ಬರುತ್ತೆ. ಇನ್ನು ಉಳಿದ ಅಮೌಂಟು ನಮ್ದು 70,000 ರೂಪಾಯಿ ಉಳಿತು ಸರ್. ವಿಶ್ವನಾಥ್ ಅವರು, ಈ ಏಕ ಬಾಳೆ ತೋಟದಲ್ಲಿ ಒಂದೇ ಬೆಳೆಯನ್ನಾಗಿ ಬೆಳೆಯೋದಕ್ಕಿಂತ ಅದಕ್ಕೆ ಪರ್ಯಾಯವಾಗಿ ಈ ತಳಭಾಗದಲ್ಲಿ ಬೇರೆ ಬೇರೆ ಈ ಎಲೆ ರೂಪದ ಬೆಳೆಗಳನ್ನು ಅಥವಾ ಈ ಸಣ್ಣ ಪುಟ್ಟ ಟೊಮ್ಯಾಟೆ, ಮೆಣಸಿನಕಾಯಿ, ಚೌಳಿಕಾಯಿ ಈ ಥರದ ಒಂದು ಅಂತರ್ಬೆಳೆಯಾಗಿ ಅಥವಾ ನಮ್ಮ ದಿನನಿತ್ಯ ಬಳಕೆಗೆ ಬೇಕಾಗುವಂಥ ಬೆಳೆಗಳನ್ನು ಕೂಡ ಬಳಕೊಳ್ಬೋದಲ್ವಾ? ಮಂತ್ರದ ಬೆಳೆ ಬೆಳ್ಕೊಂಡ್ಬಿಡ್ತೀವಿ ಸರ್, 6 ತಿಂಗಳು ಒಳಗೆ ಬೆಳ್ಕೊಬೇಕು ಸರ್. ಯಾಕಂದರೆ 6 ತಿಂಗಳು ಮೇಲತ್ತಂದರೆ ಗಿಡಗಳೆಲ್ಲ ದೊಡ್ಡವಾಗಿಬಿಡುತ್ತೆ ಸರ್, ಆಮೇಲೆ ನೆರಳು ಬಿಡುತ್ತೆ. ನೆರಳಲ್ಲಿ ಏನು ಬೆಳೆಕಾಗಲ್ಲ ಸರ್, ಟೊಮೆಟೊ ಬೆಳೆಯೋಕ್ಕಾಗಲ್ಲ, ಮೆಣಸಿನಕಾಯಿ ಬೆಳೆಯೋಕ್ಕಾಗಲ್ಲ. ಈ ಸರಿ ಮೆಣಸಿನಕಾಯಿ ಹಾಕಿದ್ವಿ ಸರ್, ಅದು ಮೆಣಸಿನಕಾಯಿ ಏನು ಬಂದರೆ ಚಳಿಗಾಲದಲ್ಲಿ ಹಾಕಿದಾಗ ಚಳಿಗಾಲದಲ್ಲಿ ಒಳ್ಳೆ ಮುಟ್ರ ರೋಗ ಬಂದು ಹಾಳಾಗಿ ಹೋಗ್ಬಿಡುತ್ತೆ ಸರ್. ಅದು ಆ ಮೆಣಸಿನಕಾಯಿ ಕೈ ಸೇರಲಿಲ್ಲ, ದುಡ್ಡು ಸಹ ವೇಸ್ಟ್ ಆಯಿತು, ಒಂದು 15,000 ರೂಪಾಯಿ. ಹಾಗಾಗಿ ಈಗ ಅದು ಲಾಸ್ ಆಗಿ ಈಗ ಬಾಳೆ ಬೆಳೆಯನ್ನು ನಿರೀಕ್ಷಣೆಯಲ್ಲಿ ಇದ್ದೇವೆ ಸರ್. ಈ ಕಟಾವೆಲ್ಲ ಮುಗಿದೋ ಸರ್, ಬಾಳೆ ಎಲ್ಲ ಮುಗಿದು ಇನ್ನೊಂದು 200-300 ಗೊನೆ ಇದೆ ಸರ್ ಅಷ್ಟೇ. ವಿಶ್ವನಾಥರು, ಇಷ್ಟಲ್ದೇ ಇದೆ ಒಂದು ಬಾಳೆ ಬೆಳೆಯಿಂದ ಎಲೆಗಳ ಬೇಡಿಕೆ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ, ಅಂದರೆ ಬಾಳೆ ಎಲೆಗಳ ಬಳಕೆ ಕೂಡ ಹೆಚ್ಚಾಗ್ತದೆ. ಆ ಬಾಳೆ ಎಲೆಯಿಂದ ಕೂಡ ನಾವು ಇವತ್ತು ಆದಾಯವನ್ನು ನಿರೀಕ್ಷೆ ಮಾಡಬಹುದಾ? ಬಾಳೆ ಬೆಳೆಯಲ್ಲಿ ಆದಾಯ ಸಹ ಹೆಚ್ಚು ನಿರ್ವಹಣೆ ಎಲೆ ಮಾರೋದ್ರಲ್ಲಿ ಇದೆ ಸರ್. ಬಟ್ ಏನು ಮಾಡ್ತಿದ್ದೆ ಸರ್, ನಾವು ಒಬ್ಬರು ರೈತರು ಮಾರಕ್ಕೆ ಹೋದರೆ ಇನ್ನು ಉಳಿದ ಜನ ರೈತರು ಅವರು ಸ್ವಂತ ಗದ್ದೆ ಇಲ್ಲದವರು ಏನು ಮಾಡಿಬಿಡ್ತಾರೆ ಸರ್, ನಾವು ಬಾಳೆ ಬೆಳೆಗೆ ಕಸಿ ಬಿಟ್ಟಿರ್ತೇವೆ, ನೆಕ್ಸ್ಟ್ ಬೆಳಿಗ್ಗೆ ಅಂತ ಕಸಿ ಬಿಟ್ಟಿರ್ತೇವೆ. ಅವಾಗ ಬೇರೆ ರೈತರು ಬಂದು ನುಗ್ಗಿ ಆ ಎಲೆಗಳೆಲ್ಲ ಕೊಯ್ತಾರೆ ಸರ್. ನಾವು ಬೆಳೆದದ್ದು ಎಲೆಗಳು ನಮಗೆ ಗೊತ್ತಿರುತ್ತೆ ಸರ್, ಯಾವ ಟೈಮಿಗೆ ಕೊಯ್ಬೇಕು ಎಲೆ, ಯಾವ ಟೈಮಿಗೆ ಬಿಡ್ಬೇಕಂತ. ಆ ರೈತರು ಏನು ಮಾಡಿಬಿಡ್ತಾರೆ ಸರ್, ನಾವು ಕಸಿ ಬಿಟ್ಟಿದ್ದು ಎಲೆಗಳೆಲ್ಲ ಕೊಯ್ಕೊಂಡು ಮಾರಾಟ ಮಾಡಿಬಿಡ್ತಾರೆ. ಹಾಗಾಗಿ ನಾವು ಒಂದು ಕಂಡೀಷನ್ ಮಾಡಿಬಿಟ್ಟು ಸರ್, ಊರಲ್ಲೆಲ್ಲ ಟಾಮ್ ಟಾಮ್ ಹಾಕಿ ಮೈಕ್ನಲ್ಲೆಲ್ಲ ಇಳಿಸಿ ರೈತರು ಅಂದರೆ ಎಲ್ಲರಿಗೆ ತಿಳಿಸಿದ್ರು, ನೋಡ್ರಿ ಇವ್ರು ಯಾರ್ಯಾರು ಎಲೆ ಕೊಯ್ತಾರೋ ಬಾಳೆ ಕಂಬ ಕೊಯ್ತಾರೋ ಅವರಿಗೆಲ್ಲ 500 ರೂಪಾಯಿ ದಂಡ ಅಂತ. ಆಮೇಲೆ ರೈತರು ಒಬ್ಬರು ಯಾರಾದರೂ ಯಾರನ್ನು ಎಲೆ ಕೊಯ್ದಾರೋ ಅಂತಂದರೆ ಅವ್ರಿಗೆ ಕರ್ಕೊಂಬಂದು ಕೂಡಿಸ್ರೆ ಅವ್ರಿಗೆ ದಂಡ ಹಾಕೋಣ ಅಂತೇಳಿ ಇದು ಮಾಡಿದ್ವಿ ಸರ್. ಈಗ ಯಾರೂ ಎಲೆ ಕೊಯ್ಯೋದಿಲ್ಲ. ಬಾಳೆ ಕಂಬ ಹಬ್ಬ ಹುಣ್ಣಿಮೆ ದಿನ ಬಂದರೆ ಏನು ಮನೆಗೆ ಒಂದು 4-15 ಎಲೆ ಕೊಯ್ಕೊಂತಾರೆ ಸರ್, ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಸರ್. ಇನ್ನು ಸಾಮಾನ್ಯವಾಗಿ ಇಷ್ಟೆಲ್ಲ ಮಾಡಿ ಆದ ನಂತರ ಒಂದು ಸಾರಿ ನಾಟಿ ಮಾಡಿದಂಥ ಈ ಬಾಳೆ ಗೊನೆ ಕಟಾವು ಮಾಡಿದ ನಂತರ ಮುಂದಿನ ಬಾರಿ ಅದನ್ನು ನಾವು ಅದರ ಮೂಲಗಡ್ಡೆನ ಅಲ್ಲೇ ಬಿಟ್ಟಿರ್ತೀವಿ, ಅದನ್ನು ಮತ್ತೆ ಪರ್ಯಾಯ ಬೆಳೆಯುವಾಗಿ ಬಹುವಾರ್ಷಿಕ ಬೆಳೆಯನ್ನಾಗಿ ಇದನ್ನು ಮುಂದುವರಿಸ್ಬೋದಾ ಹೇಗೆ? ಇದು ಈಗ ನಾವು ಬೆಳೆದಂಗೆ ಇದೆ ಸರ್. 18-20 ವರ್ಷದವರೆಗೂ ನಾವು ಬೆಳೆದಿದ್ದೆ ಸರ್. ಅದು ನಮ್ಮ 20 ವರ್ಷದವರೆಗೂ ನಮ್ಮ ಬಾಳೆ ಬೆಳೆದು ಒಂದು ಸಲ ನಾಟಿ ಮಾಡಿದ್ದು 20 ವರ್ಷದವರೆಗೆ ಬೆಳೆದಿದ್ದು ಸರ್. ಹಾಗೆ ಅದು ಈಗ ಬರ್ತಾ ಬರ್ತಾ ಖರ್ಚು ಕಡಿಮೆ ಆಗುತ್ತೆ ಸರ್. ಫಸ್ಟಿಗೆ ಫಲ ಬಂದಿದ್ದು ನಾವು ಈಗ ಏನು ಮಾಡ್ತೀವಿ 60,000 ರೂಪಾಯಿ ಖರ್ಚು ಇಟ್ಟಿದ್ವಲ್ಲ ಸರ್, ಎರಡನೇ ಫಲಕ್ಕೆ 30,000 ಬರುತ್ತೆ, ಆಮೇಲೆ ಮೂರನೇ ಫಲಕ್ಕೆ ಒಂದು 15-20,000 ಬರುತ್ತೆ, ಉಳಿದು ಮತ್ತೆ ನಾಲ್ಕನೇ ಫಲಕ್ಕೆ ಅತಿ ಕಡಿಮೆ ಕಡಿಮೆ ಹಾಕ್ಯಂತ ಬರ್ತಾರೆ ಸರ್. ಆಮೇಲೆ ಇಳುವರಿ ಸಹ ಕಡಿಮೆ ಹಾಕ್ಯಂತ ಬರುತ್ತೆ ಸರ್. ಈಗ 100,000 ರೂಪಾಯಿ ನಾವು ಆದ್ಯ ತೊಗೊಳ್ತೇವೆ ಅಂದರೆ 70,000 ರೂಪಾಯಿ ಬರುತ್ತೆ ಸರ್. ಅಂದರೆ 3 ಬೆಳೆವರೆಗೂ 100,000 ರೂಪಾಯಿ ಮೇಲೆ ತೊಗೊಳ್ಬೋದು, ಆಮೇಲೆ 5-6 ಬೆಳೆ ತೊಗೊಳ್ಳೋದಾಗ ಒಂದು 70,000-50,000 ಹಿಂಗೆ ಬರುತ್ತೆ. ಅದು ನೋಡಿಕೊಂಡು ನಾವು ಮತ್ತೆ ಬಾಳೆ ತೋಟ ಎಲ್ಲ ಕೆಡಿಸಿ ಮತ್ತೆ ಪುನಃ ಬೇರೆ ಪರ್ಯಾಯ ಬೇರೆ ಬೆಳೆ ಬೆಳೆದು ಭತ್ತ ಆಗಲಿ ಒಂದು ಬೆಳೆ ಭತ್ತ ಬೇರೆ ಬೇರೆ ಸೂರ್ಯಕಾಯಿ ಅಂತೇಳಿ ಮೆಕ್ಕೆಜೋಳ ಆಗಲಿ ಬೆಳೆದು ಮತ್ತೆ ನೆಕ್ಸ್ಟ್ ಬಾಳೆ ಬೆಳಿತೀವಿ ಸರ್. ವಿಶ್ವನಾಥ್ ಅವರು, ಈ ಬಾರಿ ಒಟ್ಟಾರೆಗೆ ಫಲವನ್ನು ಹೇಗೆ ಪಡ್ಕೊಂಡ್ರಿ ಮತ್ತು ಆದಾಯ ಹೇಗಿತ್ತು? ಸೊ ಮುಂದಿನ ವರ್ಷದ ಯೋಜನೆಗೆ ಹೇಗೆ ಸಿದ್ಧತೆ ಅಥವಾ ಮುಂದಿನ ಯೋಚನೆಗಳು ಏನಂತೀರಿ? ಈಗ ನಾವು ಬೆಳೆದಿಗೆ ನಾವು ಫಲ ತೊಗೊಂಡಿರೋದು ಎರಡನೇ ಬೆಳೆ ಸರ್, ಈಗ ಎರಡನೇ ಬೆಳೆ ತೊಗೊಂಡಿದ್ದೀವಿ. ಎರಡನೇ ಬೆಳೆಯಲ್ಲಿ 130,000 ರೂಪಾಯಿ ನಾವು 38,000 ರೂಪಾಯಿಗೆ ಕೊಟ್ಟಿದ್ದೀವಿ ಸರ್. ನೆಕ್ಸ್ಟ್ ಬೆಳೆಗೆ ಈಗ ಚೆನ್ನಾಗಿದೆ, ಬಾಳೆ ತೋಟ ಇದೆ, ಮೂರನೇ ಬೆಳೆಗೆ ಅದು ಬಂತಂದರೆ ನಿರೀಕ್ಷಣೆ ಎಲ್ಲಿದೆ ಸರ್. ಈಗ ಎಲ್ಲ ಕಟಾವು ಆಗಿದೆ, ಇನ್ನೂ ಚೆನ್ನಾಗಿ ಬೆಳಕಂತ ಹೋದರೆ ಇನ್ನೂ 15-20 ವರ್ಷದವರೆಗೆ ನಾವು ಜಿಮ್ಮ ಮಾಡೋಲ್ಲ. ಆದರೂ ಅಷ್ಟು ವರ್ಷದ ಬೆಳೆಗಿಂತ ಮಧ್ಯದಲ್ಲಿ ಬೇರೆ ಬೆಳೆ ಹಂತದಲ್ಲಿ ಮಾಡಿದ್ವಿ ಸರ್. ಭತ್ತ ಆಗಲಿ, ಸೂರ್ಯಕಾಂತಿ ಆಗಲಿ, ಮೆಕ್ಕೆಜೋಳ ಬೆಳೆಯೋಕ್ಕಂತ ಇದೆ ಸರ್ 5 ವರ್ಷ ಆದಮೇಲೆ. ವಿಶ್ವನಾಥ್ ಅವರು, ಈ ಪರ್ಯಾಯ ಬೆಳೆ ವ್ಯವಸ್ಥೆಯನ್ನು ಅಗತ್ಯವಾಗಿ ಮಾಡೋದ್ರಿಂದ ನಮ್ಮ ರೈತ ಬಂಧುರ ಆದಾಯ ಕೂಡ ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಈ ಬಾಳೆ ಬೆಳೆಯಲ್ಲಿ ಆ ಪರ್ಯಾಯ ಬೆಳೆಯನ್ನು ನಾವು ಮತ್ತೆ ರೂಢಿಸ್ಕೊಳ್ಬೋದಾ ಹೇಗೆ ಅಂತ? ಪರ್ಯಾಯ ಬೆಳೆ ರೂಪಿಸ್ಕೊಳ್ಬೋದು ಸರ್. ಅದು ಯಾಕೆ ಅಂದರೆ ಈಗ ಒಂದು ಬೆಳೆಯನ್ನು ನಾವು ತಗೊಳ್ಳೋ ಕಂಟಿನ್ಯೂ ಅದೇ ಬೆಳೆಸೋದಕ್ಕಿಂತ ಭೂಮಿ ಸವಕಳಿ ಸಹ ಬರುತ್ತೆ ಸರ್. ಆಮೇಲೆ ಬಾಳೆ ಬೆಳೆಗೆ ನೀರಿನ ನಿರ್ವಹಣೆ ಭಾಳ ಕಡಿಮೆ. ಆದರೆ ಈ ರೈತರು ಏನು ಮಾಡ್ತಾರೆ, ತುಂಬ ನಿಲ್ಲಿಸಿಬಿಡ್ತಾರೆ ಸರ್. ಅದು ನಿಲ್ಲಿಸೋದು ತಪ್ಪು. ಆಮೇಲೆ ಒಂದು ತಿಂಗಳಿಗೆ ಒಂದು ಸರಿ ನೀರು ಸಿದ್ರೂ ಸಹ ಬಾಳೆ ಬೆಳೆಗೆ ಚೆನ್ನಾಗಿ ಬರುತ್ತೆ. ಆದರೆ ಈ ಕಂಟಿನ್ಯೂ ಬೆಳೆಸ್ತಾರೆ ಸರ್, ಬಾಳೆ ಬೆಳೆಗೆ ನಾಳೆ ರೋಗ ಬರೋದು, ಆಮೇಲೆ ಕಾಂಡಕೊರಕೆ ರೋಗ ಬರುತ್ತೆ, ಮೋತಿ ಹುಳು ಅಂತ ಬಂದಿದೆ ಸರ್ ಇತ್ತೀಚೆಗೆ, ಕಂಬಕೊರಿ ಹುಳು ಬರುತ್ತೆ ಸರ್. ಈಗ ಅದು ಅತಿ ನಮ್ಮ ರಾಮಸಾಗರದಲ್ಲಿ ಜಾಸ್ತಿ ಆಗಿದೆ ಸರ್. ಈಗ ಅದು ಅದು ಯಾವ ಮೂಲಕ ಅಂದರೆ ನೀರಿನ ಮೂಲಕ ಬರುತ್ತೆ ಸರ್. ನೀರು ನಾವು ಹೆಂಗೆ ಈಗ ಕಡಿಮೆ ಮಾಡ್ತೀವಿ, ನೆಲ ಬಿರುಕು ಬಿಡೋಂಗೆ ನೆಲ ಒಣಗಿಸ್ತೀವೋ ಆ ರೀತಿ ಅವಾಗ ಒಣಗಿಸಿದಾಗ ಮಾತ್ರ ಆ ರೋಗ ಕಡಿಮೆ ಆಗುತ್ತೆ ಸರ್. ಈ ಯಥೇಚ್ಛವಾಗಿ ನೀರಿನ ಪೂರೈಕೆಯಿಂದ ಅನೇಕ ರೋಗಗಳು ಅಲ್ಲಿ ಸಸಿಗಳನ್ನು ಬಾಧಿಸುವಂತ ಹೇಳ್ತಿದ್ರೆ, ಇಂಥ ಒಂದು ಸಂದರ್ಭದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಂಡಿದ್ರೆ ಅಥವಾ ಅದನ್ನು ಹೇಗೆ ನಿವಾರಣಾ ಕ್ರಮಗಳನ್ನು ಅನುಸರಿಸ್ತೀರಿ? ತಜ್ಞರು ನಾವು ಇದೇ ಫೋನಿನ ಕಾರ್ಯಕ್ರಮದಲ್ಲಿ ಕೇಳ್ತೀವಿ ಸರ್, ರೈತರ ಸಲಹೆ ಕೇಳ್ತೀವಿ ಸರ್. ರೇಡಿಯೋ ಕಾರ್ಯಕ್ರಮ ಅಭಿಮಾನಿ ಆರು ನಮ್ಮ ಕ್ರಿಶ್ಚಿಯನ್ ವಾಣಿ ಅಂತ ಬರುತ್ತೆ 6:50ಕ್ಕೆ, ಆ ಕ್ರಿಶ್ಚಿಯನ್ ವಾಣಿ ತಜ್ಞರು ಹೇಳ್ತಿರ್ತಾರೆ. ಆಮೇಲೆ ನೇರ ಫೋನಿನ ಕಾರ್ಯಕ್ರಮ ಇರ್ತದೆ, ಅದರಲ್ಲಿ ಬಾಳೆ ಬೆಳೆಯೋದಾಗಲಿ ಭತ್ತದಾಗಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಭಾಗವಹಿಸಿ ನಾವು ಕೇಳ್ತಿದ್ವಿ, ಈ ರೋಗ ಬಂದರೆ ಯಾವ ರೀತಿ ನಿವಾರಣೆ ಮಾಡಬೇಕು ಸರ್ ಅಂತ ಕೇಳ್ತೀವಿ. ಅದಕ್ಕೆ ಪರಿಹಾರ ನಮಗೆ ತಜ್ಞರು ಕೊಡ್ತಾರೆ. ಆಮೇಲೆ ರೈತರು ಸಹ ಇದರಿಂದ ನೇರ ಪ್ರಸಾರದಲ್ಲಿ ಕಿಸಾನ್ ಮನೆಯಲ್ಲಿ ಬರ್ತಾರೆ, ಅವರು ಅವ್ರವ್ರ ಅನುಭವಗಳು ಹೇಳ್ತಾರೆ, ಅವನ್ನೆಲ್ಲ ಕೇಳ್ಕೊಂಡು ಅವರ ಅನುಭವ ನಾವು ಕೇಳ್ಕೊಳ್ತೀವಿ, ನಮ್ಮ ಅನುಭವ ಅವ್ರು ಕೇಳ್ತಿರ್ತಾರೆ. ಈ ಇದರಿಂದ ನಾವು ಮುಂದೆ ಬರೋ ಕಾರಣ ಅಂದರೆ ನಮ್ಮ ಕಿಸಾನ್ ಮನೆಯೇ ನಾವು ಹೆಚ್ಚಾಗಿ ಕೇಳ್ಕೊಂಡು ಬಂದೆ ಈಗ ಮುಂದೆ ಬರುತ್ತೆ ಸರ್. ವಿಶ್ವನಾಥ್ ಅವರೇನು, ಮುಂದಿನ ದಿನಗಳಲ್ಲಿ ಈ ಬಾಳೆ ಬೆಳೆಯನ್ನು ಹೊರತಾಗಿ ಮತ್ತೆ ಬೇರೆ ಯಾವ ಬೆಳೆಗಳನ್ನು ಬೆಳೆಯುವಂಥ ಒಂದು ಯೋಚನೆ ಏನಾದರೂ ಇದೆಯೇ? ಮುಂದಿನ ಬೆಳೆ ಅಂತಂದರೆ ಸರ್, ಈ ರೇಷ್ಮೆ ಬೆಳಿಬೇಕಂತ ಮಾಡಿದ್ದೀನಿ ಸರ್ ನಾನು. ಅದಕ್ಕೆ ಶೆಡ್ಡು ಖರ್ಚು 2-3 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಅದನ್ನೇ ಒಮ್ಮೆಗೆ ಹಾಕಿದರೆ ಬಂಡವಾಳ, ನೆಕ್ಸ್ಟ್ ಒಂದು ವರ್ಷದಲ್ಲಿ ನಾವು ಅದು ಬಂಡವಾಳ ತೆಗಿಬೇಕಂತ ನಮ್ಮ ಸ್ನೇಹಿತರು ಬೆಳೆದಿದ್ದಾರೆ ಸರ್. ಈ ಅತಿ ಹೆಚ್ಚಾಗಿ ನಮ್ಮ ಇದು ಊರಲ್ಲಿ ರೇಷ್ಮೆ ಬೆಳೆ ಒಂದು 70 ಎಕರೆವರೆಗೂ ರೇಷ್ಮೆ ಬೆಳೆದ್ರೆ ಸರ್, ಅವ್ರು ನೋಡಿ ನಾವು ಒಂದು ಸ್ವಲ್ಪ ಹಾಕ್ಬೇಕಂತ ಮಾಡಿದ್ದೀವಿ ಸರ್ ರೇಷ್ಮೆನ. ಆಯಿತು ವಿಶ್ವನಾಥ್ ಅವರೇ, ಮುಂದಿನ ತಮ್ಮ ಯೋಜನೆಗಳು ಸಫಲತೆಯನ್ನು ಕಾಣಲಿ, ಜೊತೆಗೆ ಈ ಬಾಳೆ ಬೆಳೆಯ ಈಗಿರುವಂಥ ಬೆಳೆ ಇನ್ನಷ್ಟು ಮಗದಷ್ಟು ಬಹುವಾರ್ಷಿಕ ಬೆಳೆಯಾಗಿ ತಮಗೆ ಆದಾಯವನ್ನು ತಂದುಕೊಡುವಂತಾಗಲಿ, ಮತ್ತು ಮುಂದಿನ ದಿನಮಾನಗಳಲ್ಲಿ ರೇಷ್ಮೆ ಕೃಷಿಯ ಒಂದು ಕಡೆಗೆ ತಮ್ಮ ನೋಟವನ್ನು ಹರಿಸಬೇಕು ಅನ್ನುವಂಥ ಯೋಚನೆ ಇದೆ, ಆ ಯೋಜನೆ ಕೂಡ ಆದಷ್ಟು ಬೇಗನೆ ಕೈಗೂಡಲಿ ಅನ್ನುವಂಥ ನಮ್ಮ ಎಲ್ಲ ರೈತ ಬಾಂಧವರ ಶುಭ ಹಾರೈಕೆಯೊಂದಿಗೆ ಇದುವರೆಗೆ ಭಾಗವಹಿಸಿ ತಮ್ಮ ಎಲ್ಲ ಕೃಷಿ ಅನುಭವಗಳನ್ನು ನಮ್ಮ ಎಲ್ಲ ಕೆಳಗ ರೈತ ಬಾಂಧವರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಬಾಳೆ ಬೆಳೆ ಕೃಷಿ ಅನುಭವ ಕುರಿತು ಶ್ರೀ ವಿಶ್ವನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ, ನಿಗದಿತ ಸಮಯದಲ್ಲಿ ಉಚಿತ ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-13 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ಈಗ ಕೇಳಿ ಸ್ವಾವಲಂಬನೆಗಾಗಿ ಅಣಬೆ ಕುರಿತು ಡಾಕ್ಟರ್ ಅನುಪಮ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ವಿಜ್ಞಾನಿಗಳಾದ ಡಾಕ್ಟರ್ ಅನುಪಮಾ ಸಿ ಅವರಿದ್ದಾರೆ. ಸ್ವಾವಲಂಬನೆಗಾಗಿ ಅಣಬೆ ಉತ್ಪಾದನೆ ಈ ವಿಷಯವಾಗಿ ಇವತ್ತು ನಿಮಗೆಲ್ಲ ಮಾಹಿತಿ ನೀಡಲಿದ್ದಾರೆ. ಡಾಕ್ಟರ್, ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ಸ್ವಾವಲಂಬನೆಗಾಗಿ ಅಣಬೆ ಯಾವ ರೀತಿ ನಮ್ಮ ರೈತರಿಗೆ ಸಹಾಯ ಮಾಡಬಲ್ಲದು ಅಂತೀರಿ ನೀವು? ಈ ಅಣಬೆ ಒಂದು ಬೂಸ್ಟು ಅಥವಾ ಶಿಲೀಂಧ್ರ, ಇದಕ್ಕೆ ಆಡುಭಾಷೆಯಲ್ಲಿ ನಾಯಿ ಕೊಡೆ ಅಥವಾ ಅಳಂಬಿ ಅಂತಲೂ ಕರೀತಾರೆ. ಗಾತ್ರದಲ್ಲಿ ದೊಡ್ಡದಾದ ಹಾಗೂ ಆಹಾರವಾಗಿ ಉಪಯೋಗಿಸುವ ಹಂತ ತಲುಪಿರುವಂತಹ ಫಂಗಸ್ಗೆ ಅಣಬೆ ಎನ್ನುತ್ತಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಅಣಬೆಗೆ ಮಶ್ರೂಮ್ ಅಂತ ಕರೀತಾರೆ. ಅಣಬೆ ಬೆಳೆಯುವುದರಿಂದ ರೈತರು ಸ್ವಾವಲಂಬನೆಯನ್ನು ಸಾಧಿಸಬಹುದು. ಅಂದರೆ ಇಂಥ ಹೈದರಾಬಾದ್, ಅತ್ಯಂತ ಹೆಚ್ಚು ಬಿಸಿಲಿನ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕೂಡ ಜೂನ್ನಿಂದ ಡಿಸೆಂಬರ್ ತಿಂಗಳವರೆಗೆ ಸುಲಭವಾಗಿ ಅಣಬೆಯನ್ನು ಉತ್ಪಾದನೆ ಮಾಡಿ ನಾವು ನಮ್ಮ ಆದಾಯವನ್ನು ಪೂರಕ ಚಟುವಟಿಕೆಯನ್ನಾಗಿ ಕೈಗೊಂಡು ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ರೈತರು ತಮ್ಮಲ್ಲಿ ಉತ್ಪಾದನೆಯಾಗುವಂತಹ ಬೆಳೆಯ ಉಳಿಕೆಗಳನ್ನು ಬಳಸಿಕೊಂಡು ಈ ಅಣಬೆಯನ್ನು ಉತ್ಪಾದನೆ ಮಾಡಬಹುದಾದ್ದರಿಂದ ಇದು ಸುಲಭವಾಗಿ ಹೆಚ್ಚು ಖರ್ಚಿಲ್ಲದೆ ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಬೆಳೆಯಾಗಿರುವುದರಿಂದ ಇದನ್ನು ಪೂರಕ ಬೆಳೆಯಾಗಿ ಅಳವಡಿಸಿಕೊಳ್ಳುವುದು ಅತ್ಯುತ್ತಮ. ಇದಕ್ಕೆ ಪೂರ್ವ ಸಿದ್ಧತೆ ಏನಾದರೂ ಬೇಕಾಗ್ತದ? ಏನಾದರೂ ವಿಶೇಷ ಪರಿಕರಗಳು ಬೇಕಾಗ್ತವ? ಹಾಗೆ ವಿಶೇಷ ಪರಿಕರಗಳು ಸ್ವಲ್ಪ ಮಟ್ಟಿಗೆ ಬೇಕಾಗ್ತವೆ. ಏನಂದರೆ ಇದಕ್ಕೆ ಸ್ವಲ್ಪ ನಾವು ಎನ್ವಿರಾನ್ಮೆಂಟಲ್ ಮಾನಿಟರ್ ಮಾಡಬೇಕಾಗುತ್ತೆ. ಅಂದರೆ ಅದಕ್ಕೆ ಬೇಕಾಗುವಂಥ ವಾತಾವರಣವನ್ನು ಕೃತಕವಾಗಿ ಕ್ರಿಯೇಟ್ ಮಾಡಿಕೊಡ್ಬೇಕಾಗುತ್ತೆ. ಹೆಚ್ಚು ಬಿಸಿಲು ಮತ್ತು ಹೆಚ್ಚು ಶಾಖವನ್ನು ಇದು ತಡ್ಕೊಳ್ಳೋದಿಲ್ಲ. ತಂಪಾಗಿರಬೇಕು, ನೆರಳಿರಬೇಕು, ಕತ್ತಲೆ ಇರಬೇಕು. ಆಮೇಲೆ ಪ್ಲಾಸ್ಟಿಕ್ ಚೀಲಗಳು ಬೇಕು. ಇದಕ್ಕೆ ಸಬ್ಸ್ಟ್ರೇಟ್ ಆಗಿ ಭತ್ತದ ಹುಲ್ಲು, ಈ ನಮ್ಮ ಪ್ರದೇಶದಲ್ಲಿ ಯಥೇಚ್ಛವಾಗಿ ದೊರೆಯುತ್ತದೆ ಭತ್ತದ ಹುಲ್ಲು, ಏನು ಕೊರತೆ ಇಲ್ಲ. ಭತ್ತದ ಹುಲ್ಲು ಅದನ್ನು ಸ್ಟೆರಿಲೈಸ್ ಮಾಡ್ಕೋಬೇಕು, ಅಂದರೆ ಕುದಿಸಿ ಅದನ್ನು ಆರಿಸಿ ಅದರಲ್ಲಿ ಭತ್ತದ ಹುಲ್ಲಿನಲ್ಲಿ ಅಣಬೆ ಬೀಜಗಳನ್ನು ಬಿತ್ತಿ, ಸ್ಪಾನ್ ಅಂತ ಹೇಳ್ತೀವಿ ಅಣಬೆ ಬೀಜಗಳಿಗೆ, ಆ ಸ್ಪಾನ್ಗಳನ್ನು ಬಿತ್ತಿ ಅದನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಇದನ್ನು ಬೆಳೆಸಬೇಕಾಗುತ್ತೆ. ಇಷ್ಟೆಲ್ಲ ಪೂರ್ವ ಸಿದ್ಧತೆ ಬೇಕಾಗೋದ್ರಿಂದ ಸ್ವಲ್ಪ ಪೂರ್ವ ತಯಾರಿ ಒಳ್ಳೆಯದು. ಈ ಅಣಬೆ ಅಂದರೆ ಅಣಬೆಗಳಲ್ಲಿ ಸುಮಾರು 14-15 ಸಾವಿರ ಪ್ರಭೇದಗಳಿವೆ. ಇವುಗಳಲ್ಲಿ ಸುಮಾರು 5 ಸಾವಿರ ಪ್ರಭೇದದ ಅಣಬೆಗಳನ್ನು ಆಹಾರವಾಗಿ ಬಳಸಬಹುದು. ಇವುಗಳಲ್ಲಿ ಸುಮಾರು 1800 ಪ್ರಭೇದದ ಅಣಬೆಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಇವುಗಳಲ್ಲಿ ಮುಖ್ಯವಾಗಿ 30 ಪ್ರಭೇದದ ಅಣಬೆಗಳು ಮಾರಕ ಎಂದೇ ಗುರುತಿಸಲಾಗಿದೆ. ಅಂದರೆ 30 ಜಾತಿಯ ಅಣಬೆಗಳನ್ನ ನಾವು ತಿನ್ನಬಾರದು, ಅವು ವಿಷಕಾರಕ ಅಣಬೆಗಳು. ಅಣಬೆಯು ಅತಿ ಹೆಚ್ಚು ಪೋಷಕಾಂಶ ಹೊಂದಿದ ಆಹಾರ. ಇದರಲ್ಲಿ ಪ್ರೋಟೀನು, ವಿಟಮಿನ್ಗಳು ಮತ್ತು ನಾರಿನಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಕೊಬ್ಬಿನಂಶ ಮತ್ತು ಕ್ಯಾಲೋರಿ ಕಡಿಮೆ ಪ್ರಮಾಣದಲ್ಲಿದೆ ಹಾಗೂ ಅನೇಕ ಔಷಧೀಯ ಗುಣಗಳಿವೆ. ಅಣಬೆ ಬೇಸಾಯವು ಒಂದು ಪರಿಸರ ಪೂರಕ ತಂತ್ರಜ್ಞಾನವಾಗಿದೆ. ಇದರಲ್ಲಿ ಕೃಷಿ ತ್ಯಾಜ್ಯಗಳಾದ ಭತ್ತದ ಹುಲ್ಲು, ಹತ್ತಿ ಉಳಿಕೆ, ಕಾಫಿ ಸಿಪ್ಪೆ ಅಂದರೆ ಕಾಫಿ ಸೋಸಿ ಉಳಿದಂಥ ಹೊಟ್ಟು, ಉಳಿದಂಥ ಉಳಿಕೆ, ಮರದ ಹೊಟ್ಟು, ಕಬ್ಬಿನ ಸಿಪ್ಪೆ ಇತ್ಯಾದಿಗಳನ್ನ ಅಣಬೆ ಬೆಳೆಯಲಿಕ್ಕೆ ಬಳಸ್ತಾರೆ. ಅಣಬೆ ಬೇಸಾಯದಲ್ಲಿ ಬಳಸಿದಂಥ ಹುಲ್ಲನ್ನು ನಂತರ ಪ್ರಾಣಿಗಳಿಗೆ ಮೇವಾಗಿ ಕೊಡಬಹುದು. ಆಮೇಲೂ ಉಳಿದದ್ದನ್ನು ಗೊಬ್ಬರಕ್ಕಾಗಿ ಬಳಸಬಹುದು. ಈ ಅಣಬೆ ಬೇಸಾಯವು ಗೃಹಿಣಿಯರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ, ಸ್ವ ಉದ್ಯೋಗದಲ್ಲಿ ಆಸಕ್ತಿಯುಳ್ಳವರಿಗೆ ಒಂದು ಉತ್ತಮವಾದಂಥ ಆದಾಯ ಉತ್ಪನ್ನ ಚಟುವಟಿಕೆಯಾಗಿದೆ. ಇತ್ತೀಚೆಗೆ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿಯಂಥ ಫಾಸ್ಟ್ ಫುಡ್ಗಳಿಗೆ ಮತ್ತು ಸೂಪ್ಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಅಣಬೆಗೆ ಬೇಡಿಕೆ ಬಹಳ ಹೆಚ್ಚಾಗಿದೆ. ಈ ಅಣಬೆ ಒಂದು ಅಲ್ಪಾವಧಿ ಬೆಳೆಯಾಗಿದ್ದು ಅತ್ಯಲ್ಪ ಸಮಯದಲ್ಲಿ ಬೆಳೆಗಾರರಿಗೆ ಹೆಚ್ಚಿನ ಆದಾಯವನ್ನು ತಂದುಕೊಡ್ತದೆ. ಈ ಅಣಬೆಯಲ್ಲಿ ಈಗಾಗಲೇ ಹೇಳಿದ್ರೆ ನೀವು 30 ಅಣಬೆಗಳನ್ನು ನಾವು ತಿನ್ನೋ ಹಾಗಿಲ್ಲ ಅಂತೇಳಿ, ಈಗ ಮನುಷ್ಯರು ತಿನ್ನಬಹುದಾದಂಥ ಅಣಬೆಗಳು ಅವುಗಳ ಆಯ್ಕೆ ಹೇಗೆ, ಅದನ್ನು ಈ ಬೀಜಗಳನ್ನು ಏನಾದರೂ ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ಕೊಡಮಾಡುತ್ತಾ ಹೇಗೆ? ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಅಣಬೆಗಳಲ್ಲಿ ಆಯಿಸ್ಟರ್ ಅಣಬೆ, ಹಾಲು ಅಣಬೆ, ಭತ್ತದ ಹುಲ್ಲಿನ ಅಣಬೆ, ಬಟನ್ ಅಣಬೆ ಅಂದರೆ ಬಟನ್ ಮಶ್ರೂಮ್, ಗುಂಡಿ ಅಣಬೆ ಅಂತಾರೆ, ಮತ್ತು ಶಿಟಾಕೆ ಅಣಬೆ, ಇವುಗಳನ್ನು ಸುಲಭವಾಗಿ ಈ ಜಾತಿಯ ಅಣಬೆಗಳನ್ನ ನಾವು ಬೆಳೆಯಬಹುದು. ಇದಕ್ಕೆ ಬೇಕಾಗುವಂಥ ಸ್ಪಾನ್ಗಳು ಅಂದರೆ ಬೀಜಗಳನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಒದಗಿಸ್ತೀವಿ. ಸದ್ಯದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇಲ್ಲ, ಆದರೆ ಶೀಘ್ರದಲ್ಲಿಯೇ ನಾವು ಉತ್ಪಾದನೆಯನ್ನು ಮಾಡಬೇಕು, ಈ ಬೀಜದ ಉತ್ಪಾದನೆಯನ್ನು ಅಂತ ಇದನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅಲ್ಲಿವರೆಗೆ ನಾವು ಬೇರೆ ನಮ್ಮ IIHR ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯಿಂದ ತರಿಸಿ ರೈತರಿಗೆ ಕೊಡಬಹುದು. ಅದನ್ನು ನೇರವಾಗಿ ರೈತರಿಗೆ ಅವರ ಕಾಂಟ್ಯಾಕ್ಟ್ ನಂಬರು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಕೊಟ್ಟು ಅವ್ರಿಗೆ ತರಿಸ್ಕೊಳ್ಳೋದಕ್ಕೆ ಬೇಕಾಗುವಂಥ ಸಹಾಯವನ್ನು ಎಲ್ಲವನ್ನು ನಾವು ಒದಗಿಸಿಕೊಡ್ತೇವೆ. ಅದಕ್ಕೆ ಬೆಳೆಯಲು ಬೇಕಾಗುವಂಥ ತಾಂತ್ರಿಕ ಮಾಹಿತಿ, ಸಲಹೆ, ಸೂಚನೆಗಳು ಎಲ್ಲವನ್ನು ರೈತರು ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡೆಯಬಹುದು. ಇದರ ಜೊತೆಗೆ ಅಣಬೆ ಬೇಸಾಯ ಮಾಡಲಿಕ್ಕೆ ಅಥವಾ ಉತ್ಪಾದನೆ ಮಾಡಲಿಕ್ಕೆ ಯಾವ್ಯಾವ ರೀತಿಯ ನಿರ್ವಹಣೆ ಬೇಕಾಗ್ತದೆ ಅಂತೀರಿ? ನಿರ್ವಹಣೆ ಅಂದರೆ ದಿನಾನೂ ಅದನ್ನು ಸ್ವಲ್ಪ ನೋಡಿ ಜಾಗ ಬದಲಾಯಿಸಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಮತ್ತು ಬೇರೆ ರೀತಿಯ ಬೂಸ್ಟು ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ಅವುಗಳಿಗೆ ಕಾಳಜಿ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಕೇರ್ ಯಾವ್ಯಾವ ರೀತಿ ತಗೋಬಹುದು ಅಂತ ಅದನ್ನೆಲ್ಲ ಸಲಹೆ ಸೂಚನೆಗಳನ್ನ ಮಾಹಿತಿಯನ್ನು ಕೊಡ್ತೇವೆ. ಬೀಜ ಸ್ಪಾನ್ ಒದಗಿಸೋದ್ರ ಜೊತೆಗೆ ಅದೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ನಾವು. ಮಧ್ಯೆ ಮಧ್ಯೆ ಅವ್ರಿಗೆ ಏನಾದರೂ ಮಾರ್ಗದರ್ಶನ ಬೇಕಾದರೆ, ಅಣಬೆ ಕಂಟ್ಯಾಮಿನೇಟ್ ಆದರೆ ಅಂದರೆ ಬೇರೆ ಬ್ಯಾಕ್ಟೀರಿಯಾ ಶಿಲೀಂಧ್ರ ಏನಾದರೂ ಬೆಳೆದು ಅದು ಬಣ್ಣ ಬೇರೆ ಬಣ್ಣಕ್ಕೆ ತಿರುಗಿದ್ರೆ ಆ ಥರದ್ದು ಗುರುತಿಸೋದು ಹೇಗೆ, ಎಲ್ಲದರ ತರಬೇತಿ ಮತ್ತು ಮಾಹಿತಿಯನ್ನು ಕೂಡ ನಾವು ಆಗಾಗ ಅಣಬೆ ಬೇಸಾಯದ ತರಬೇತಿಗಳನ್ನ ಆಯೋಜಿಸ್ತೇವೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಆಸಕ್ತಿ ಉಳ್ಳವರು ತಮ್ಮ ಹೆಸರನ್ನು ಮೊದಲೇ ನೋಂದಾಯಿಸಿದರೆ ನಾವು ಯಾವಾಗ ಆಯೋಜನೆ ಮಾಡ್ತೀವಿ ಆವಾಗ ಅವ್ರನ್ನೆಲ್ಲ ಫೋನ್ ಮಾಡಿ ಕರೆದ್ಬಿಟ್ಟು ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ ನಾವು. ಆಮೇಲೆ ಈ ಅಣಬೆ ಬೇಸಾಯದ ನಂತರ ಈ ಉತ್ಪಾದನೆಯ ನಂತರ ಇದಕ್ಕೆ ಮಾರುಕಟ್ಟೆ ಯಾವ ರೀತಿ ಇದೆ? ಈಗ ಇಲ್ಲಿ ನಮ್ಮ ಭಾಗದಲ್ಲಿ ಮಾರುಕಟ್ಟೆದು ಸ್ವಲ್ಪ ಸಮಸ್ಯೆ ಇದೆ. ಏನಂದರೆ ಇಲ್ಲಿ ಬೇಡಿಕೆ ಅತಿ ಹೆಚ್ಚು ಇದ್ದಾಗಲೂ ಕೂಡ ನಾವು ಮಾರ್ಕೆಟ್ ಮಾಡಲಿಕ್ಕೆ ಹೋದರೆ ರೈತರು ಬೆಳೆದು ಮಾರುಕಟ್ಟೆಗೆ ತಗೊಂಡೋದ್ರೆ ಸ್ವಲ್ಪ ಮಾರ್ಕೆಟ್ ಕಡಿಮೆನೇ ಇದೆ. ಏನಂದರೆ ಇಲ್ಲಿ ಹೋಟೆಲ್ಗಳವರು ಬಟನ್ ಮಶ್ರೂಮ್ ಅಂಥದ್ದೆಲ್ಲ ಕೇಳ್ತಾರೆ, ಅದು ಸ್ವಲ್ಪ ಬೆಳೆಯೋದಕ್ಕೆ ಕಷ್ಟ. ಇಲ್ಲಿ ಅವರು ಕ್ಯಾನ್ಡ್ ಮಶ್ರೂಮ್ ಬಳಸ್ತಾ ಇದ್ದಾರೆ, ಆದರೆ ನಾವು ಬೆಳೆಯೋದು ಆಯಿಸ್ಟರ್ ಮಶ್ರೂಮನ್ನು ಇಲ್ಲಿ ಈ ಭಾಗದಲ್ಲಿ ಸುಲಭವಾಗಿ ಬೆಳೆಯಬಹುದು. ರೈತರು ಬಹಳ ಜನ ಬೆಳೆದಿದ್ದಾರೆ. ಹಿಂದಿನ ವರ್ಷದಿಂದಲೇ ನಾವು ಆಸಕ್ತಿ ತಳೆದು ರೈತರಿಗೆಲ್ಲ ಸ್ಪಾನ್ಗಳನ್ನ ಒದಗಿಸಿ ಇದನ್ನು ಬೆಳೆಸಿದ್ದೀವಿ. ಈ ಕಂಪ್ಲಿ ಮತ್ತು ಕುಷ್ಟಗಿ ಭಾಗದ ಅನೇಕ ರೈತರು ಇದರಲ್ಲಿ ಆಸಕ್ತಿ ವಹಿಸಿ ತರಬೇತಿಗಳಲ್ಲೂ ಭಾಗವಹಿಸಿ ಬೆಳೆದು ಅವರ ಮನೆ ಬಳಕೆಗೆ ಬಳಸ್ಕೊಂಡಿದ್ದಾರೆ. ಅಣಬೆ ಸೂಪು, ಸಾಂಬಾರು, ಅಣಬೆದು ಪಕೋಡ, ಅಣಬೆ ಮಂಚೂರಿ ಇತ್ಯಾದಿಗಳನ್ನ ಮಾಡಿ ಮನೆಯಲ್ಲೇ ತಿಂದು ರುಚಿ ನೋಡಿ ಅದನ್ನು ಮನೆ ಬಳಕೆಗೆ ಹೆಚ್ಚಾಗಿ ಬಳಸ್ತಾ ಇದ್ದಾರೆ, ಮತ್ತು ಅಕ್ಕಪಕ್ಕದವ್ರಿಗೆ ರಿಲೇಟಿವ್ಸ್ಗೆ ಅಂಥವ್ರಿಗೆಲ್ಲ ಕೊಟ್ಟಿದ್ದಾರೆ. ಆದರೆ ಮಾರ್ಕೆಟಿಗೆ ತೊಗೊಂಡು ಹೋದಾಗ ಅವರಿಗೆ ಅಷ್ಟೊಂದು ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿಲ್ಲ. ಈ ವರ್ಷ ನಾವು ಏನು ಅಂದ್ಕೊಂಡಿದ್ದೀವಿ, ಮಾರ್ಕೆಟಿಂಗ್ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಮತ್ತು ಇದ್ರ ಬಗ್ಗೆ ಕೊಳ್ಳುವವರಿಗೂ ಸ್ವಲ್ಪ ಅವೇರ್ನೆಸ್ ಮೂಡಿಸಿ ಇದರಲ್ಲಿರೋ ಪ್ರೋಟೀನ್ ಅಂಶ ಮತ್ತು ಆರೋಗ್ಯಕ್ಕೆ ಉತ್ತಮವಾದಂಥ ಅಂಶಗಳನ್ನೆಲ್ಲ ಸೇರಿಸಿ ಅವರಿಗೂ ಬಳಕೆದಾರರಿಗೂ ಒಂದು ತರಬೇತಿ ಕೊಡೋದ್ರಿಂದ ಬಳಕೆಯನ್ನು ಹೆಚ್ಚು ಮಾಡೋದ್ರಿಂದ ಬೇಡಿಕೆಯನ್ನು ಹೆಚ್ಚಿಸಿ ಮಾರುಕಟ್ಟೆಯನ್ನು ವರ್ಧನೆಯನ್ನು ಮಾಡಬೇಕು ಅಂತ ನಾವು ಈ ವರ್ಷ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅದರ ಪ್ರಕಾರ ಬಳಕೆದಾರರಿಗೂ ಕೂಡ ಅದರಿಂದ ಉತ್ಪನ್ನಗಳು ಮತ್ತು ಮೌಲ್ಯವರ್ಧಿತ ಪದಾರ್ಥಗಳು ಇತ್ಯಾದಿಗಳ ಬಗ್ಗೆ ತರಬೇತಿಗಳನ್ನ ಈ ವರ್ಷ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಸ್ತಾ ಇದ್ದೇವೆ. ಆಸಕ್ತಿ ಇದ್ದವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಹೆಸರನ್ನು ಮೊದಲೇ ನೋಂದಾಯಿಸ್ಕೊಂಡ್ರೆ ನಾವು ತರಬೇತಿ ಇದ್ದಾಗ ಅವ್ರನ್ನ ಕರಿತೀವಿ ಫೋನ್ ಮಾಡಿ. ಇದುವರೆಗೆ ಈ ಅಣಬೆ ಉತ್ಪನ್ನದ ಕುರಿತು ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದ್ರಿ. ಯಾರಾದರೂ ನಮ್ಮ ರೈತ ಮಿತ್ರರು ಅಣಬೆ ಬೇಸಾಯ ತಾನೂ ಮಾಡಬೇಕು, ಅದರಲ್ಲಿ ಒಂದು ಪ್ರಯೋಗ ಮಾಡಬೇಕು ಅಂತ ಬಯಸಿದರೆ ಅವರು ನಿಮ್ಮನ್ನು ಸಂಪರ್ಕಿಸಲು ನಿಮ್ಮ ಮೊಬೈಲ್ ಸಂಖ್ಯೆ? ನನ್ನ ಮೊಬೈಲ್ ಸಂಖ್ಯೆ 9535215822. ಇನ್ನೊಂದು ಸಲ 9535215822. ರೈತ ಮಿತ್ರರೇ ಗಮನಿಸಿ, ಡಾಕ್ಟರ್ ಅನುಪಮಾ ಅವರ ದೂರವಾಣಿ ಸಂಖ್ಯೆ 9535215822. ಅಣಬೆ ಬೇಸಾಯ ಕುರಿತಂತೆ ನಿಮಗೆ ಯಾವುದಾದ್ರೂ ಮಾಹಿತಿ, ತಂತ್ರಜ್ಞಾನ ಎಲ್ಲದ್ರ ಬಗ್ಗೆ ನೀವು ಅವರನ್ನು ಸಂಪರ್ಕಿಸಬಹುದು. ಅನುಪಮಾ ಅವರೇ, ನಿಮಗೆ ಧನ್ಯವಾದಗಳು, ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೂ ನಮಸ್ಕಾರ. ಇದುವರೆಗೆ ಸ್ವಾವಲಂಬನೆಗಾಗಿ ಅಣಬೆ ಕುರಿತು ಡಾಕ್ಟರ್ ಅನುಪಮ ಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗೊಂದು ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಂಧುವರೇ, ಈಗೊಂದು ಕೃಷಿ ಗೀತೆಯನ್ನ ಕೇಳಿ ಬರೋಣ. ಕೇರಿ ಇದು ನಮ್ಮ ಕೇರಿ, ನೀವು ಉಳಿಸ್ತಾ ಇದು ನೂರಾರು ಕೇರಿ.